ರೈತನ ಸಂಪತ್ತು. ಇದರಲ್ಲಿ ಎತ್ತುಗಳ ಸಾಕಾಣಿಕೆ ಕುರಿತು ಬಾನಲಿ ಸರಣಿ, ಹೋರಿಕರುಗಳ ಉತ್ಪಾದನೆ ಈ ಕುರಿತು ಹೊಸ ಮಾವಿನಕೆರೆಯ ಹೋರಿಕರಿಗೌಡ ಅವರೊಂದಿಗೆ ಸಂದರ್ಶನ ಬಿತ್ತರವಾಗಲಿದೆ. ಎತ್ತುಗಳ ಸಾಕಾಣಿಕೆ ಕುರಿತಾದ ಸರಣಿ ಕಾರ್ಯಕ್ರಮ. ಮಣ್ಣಿನ ಜೀವ ಸಂಕುಲಕ್ಕೆ ಶೇಷ ಮಣ್ಣಿನ ಜೀವ ಸಂಕುಲಕ್ಕೆ ಶೇಷ ಕೇಳಿ ಕಾರ್ಯಕ್ರಮ ರೈತನ ಸಂಪತ್ತು. ರೈತನ ಸಂಪತ್ತು, ರೈತನ ಸಂಪತ್ತು, ರೈತನ ಸಂಪತ್ತು ಆಗಿದೆ ಎತ್ತು ರೈತನ ಸಂಪತ್ತು, ಆಗಿದೆ ಎತ್ತು ರೈತನ ಸಂಪತ್ತು, ಎತ್ತುಗಳೇ ರೈತನ ಜೀವ ಜಗತ್ತು, ಎತ್ತುಗಳೇ ರೈತನ ಜೀವ ಜಗತ್ತು. ಆತ್ಮೀಯ ರೈತ ಬಾಂಧವರೇ, ಎತ್ತುಗಳ ಸಾಕಾಣಿಕೆ ಕುರಿತ ವಿಶೇಷ ಬಾನುಲಿ ಸರಣಿ ರೈತನ ಸಂಪತ್ತು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹೋರಿ ಕರುಗಳ ಉತ್ಪಾದನೆ ಈ ಕುರಿತಂತೆ ಹೊಸ ಮಾವಿನಕೆರೆ ಗ್ರಾಮದ ಹೋರಿ ಕರಿಗೌಡ ಅವರೊಂದಿಗಿನ ಮಾತುಕತೆಯನ್ನ ಕೇಳೋಣ. ಹೋರಿ ಕರಿಗೌಡ್ರೆ ನಮಸ್ಕಾರ. ನಮಸ್ಕಾರ. ಯಾಕೆ ನಿಮ್ಗೆ ಹೋರಿ ಕರಿಗೌಡ್ರು ಅಂತ ಹೇಳಿ ಹೆಸರು ಬಂದ್ಬಿಟ್ಟದೆ? ಯಾಕೆ ಬಂದಿರ? ನಾನು 45ನೇ ವರ್ಷದಲ್ಲಿ ಹೋರಿ ತಗೊಂಡಂತ ಬೇಬಿ ಜಾತ್ರೆಯಲ್ಲಿ ಮೇಯಿಸ್ಬೇಕು, ಆಕಳಿ ಬಿಡ್ಬೇಕು ಅಂತ. ಆಗ್ಲಿಂದ 45 ವರ್ಷದಿಂದ ಫ್ಲಾಪ್ ಬಿಟ್ ಆಗಿದೆ. 45 ವರ್ಷದಿಂದನೇ ನಿಮ್ಗೆ ಹೋರಿ ಕರಿಗೌಡ ಅಂತಾರ? ಇಲ್ಲ, ನಾಡಿನ ಈಚೆಗೆ ಮೊದ್ಲೇನಿಲ್ಲ. ಹೌದಾ? ನಿಮ್ ತಂದೆ ಅವರು ಹೋರಿ ಸಾಕ್ತಾ ಇದ್ರ? ಅವರು ಕಚಿ ಹೋರಿ ಸಾಕ್ತಿದ್ರು, ಬಿದ್ದೋರಿ ಸಾಕ್ತಿರ್ತಿಲ್ಲ. ಹೌದಾ? ನಮ್ಮ ದೊಡ್ಡಪ್ಪನ ಮಗ ಹೋರೇನ್ಮೇಗೌಡ ಅಂತ ಅವನ ಹೆಸರು, ಅವನು ಹೋರಿ ಸಾಕ್ತಿದ್ದ. ಇವರೆಲ್ಲ ಬಾಕಿಯರೆಲ್ಲ ತೊಡೆ ಹಾಕ್ತಿವರ್ಗು ಮೇಯಿಸ್ತಿದ್ರು. ಅವನು ಬಿಟ್ಬಿಟ್ನಲ್ಲ ನಮ್ಮ ಹೋರೇನ್ಮೇಗೌಡ, ಆಗ ನಾನ್ ಸರ್ವ್ ಮಾಡ್ಕೊಂಡೆ. ಓ, ಹನುಮೇಗೌಡ್ರ ಇದನ್ನ ತಾವ್ ಮುಂದುವರ್ಸಿದ್ರಿ? ಮುಂದುವರ್ಸಿ. ಎಷ್ಟು ಹೋರಿಗಳನ್ನ ಕಟ್ತೀರಿ ಸಾಮಾನ್ಯವಾಗಿ ನೀವು? ಸಾಮಾನ್ಯ ಅಂದ್ರೆ ಒಂದು ಮಾರ್ದವ್ ಅಲ್ಲದೆ ಮನೆ ಜಾತ್ರೆಗೆ 4-5 ಓಡ್ಕೊಯ್ತೇನೆ. ಚುನ್ನಿಗಟ್ಟೆ ಜಾತ್ರೆ ಮಾತ್ರ ಬೇಬಿಗೋಯ್ತೀವಿ, ಕೇಂಬಿರಿಗೋಯ್ತಾವೆ. ಹೌದಾ? ಅವೆರಡೇ ಜಾತ್ರೆ ನೋಡಿರೋದ್ ನೀವು? ಮೂರ್ ಜಾತ್ರೆ, ಚುನ್ನಿಗಟ್ಟೆ, ಹೌದಾ, ಕೇಂಬಿರಿ, ಬೇಬಿ. ಈಗ ನಿಮ್ಮ ಮನೆಯಲ್ಲೇ ಹಸುಗಳನ್ನ ಸಾಕ್ತೀರಾ ನೀವು? ಸಾಕ್ತಿವಿ. ಎರಡು ಹಸ. ಅವು ಹೋರಿನೇ ಆಗ್ತವೆ. ಮನೆ ನೀವ್ ಬಂದಾಗ್ಲೂ ಹೋರ್ಗೋರ್ಗಳು ಹೊಟ್ಟಿಗಳಿಗಿದ್ದು. ಹೌದಾ? ಎರಡು. ಈಗ ನೀವು ಹಸುಗಳನ್ನ ಸಾಕಿ ನಿಮ್ ಮನೆಯಲ್ಲೇ ಬೀಜದೋರಿಗಳನ್ನ ಕಟ್ಟಿ ಕರುಗಳನ್ನ ನಿಮ್ ಮನೆಯಲ್ಲೇ ಉತ್ಪಾದನೆ ಮಾಡ್ಕೊತೀವಿ? ಉತ್ಪಾದನೆ ಮಾಡ್ಕೋತೀವಿ, ಎಲ್ಲಾ ಮಾಡಕ್ಕಿಲ್ಲ, ಬೀಜಕ್ ಬರೋ ಅಂತ ಮಾತ್ರ ಉತ್ಪಾದನೆ ಮಾಡ್ಕೋತೀವಿ. ಹೊರ್ಗಡೆಯಿಂದ ತತ್ತೀವಿ ಎಲ್ಲಾನೆ. ಒಂದ್ ವರ್ಷಕ್ಕೆ 10-15 ತತ್ತೀನಿ, ಮಾರ್ತೀನಿ, ಕಟಾಕಿರ್ತೀವಿ. ಈಗ ನೀವು ಕರುಗಳನ್ನ ತಂದು ಬೀಜದ ಹೋರಿಗಳನ್ನ ಮನೆಯಲ್ಲಿ ಮಾಡ್ಕೋತೀರ ಅಲ್ವಾ? ಕಸಿ ಮಾಡ್ಸಲ್ವಾ ಅವಕ್ಕೆ? ಇಲ್ಲ, ಕಸಿ ಮಾಡಿಸಿಕೆಲ್ಲ. ಆಮೇಲೆ ಅದನ್ನ ಹಾಗೆ ಮಾರಾಟ ಮಾಡ್ಬಿಡ್ತೀರಾ? ಹಂಗೆ ಮಾಡ್ತೀವಿ, ಮಾರಾಟ ಮಾಡ್ತೀವಿ ಬೀಜ ಇದ್ದಂಗೆ. ಹೆಂಗೆ, ಎಲ್ಲಿಗ್ ಮಾರ್ತೀರಾ? ಮಹಾರಾಷ್ಟ್ರ ಹೋಗ್ತೇವೆ. ಹೌದು, ಈ ಬೀಜದವ್ರಗಳೆಲ್ಲ ಮಹಾರಾಷ್ಟ್ರ ಇಟ್ಕೋಗದೆ ಹೊತ್ತು ಮನೆ ಇಲ್ಲಿ ಯಾರು ತಗೊಳಿಕ್ಕಿಲ್ಲ. ಅವ 4 ಗಂಟ ನಾವ್ ಜೋಪಾನ ಮಾಡ್ಕೋತೀವಿ, ಹಳ್ಳಿಯವರು ಮಾಡ್ಕೋತಾರೆ. 4 ಬಿದ್ಮೇಲೆ ವರ್ದೇಶ ಹೋಯ್ತದೆ ಮಹಾರಾಷ್ಟ್ರಗೆ. ಗೌಡ್ರೆ, ಈಗ ಅವನ್ನ ಕಸಿ ಮಾಡ್ಲಿಲ್ಲ ಅಂತಂದ್ರೆ ವ್ಯವಸಾಯಕ್ ಬಳಸಕಾಗಲ್ಲ, ಬಹಳ ಕಷ್ಟ ಅಂತ ಹೇಳಿ ಕಸಿ ಮಾಡ್ಬಿಡ್ತಾರೆ. ಅಲ್ಲಿ ಬೀಜವೇ ಇರ್ಬೇಕು. ಎಲ್ಲಿ? ಮಹಾರಾಷ್ಟ್ರಗೆ. ಹೌದಾ? ಇಲ್ಲಿ ಮಹಾರಾಷ್ಟ್ರನಲ್ಲಿ ಬೂಜ ದಪ್ಪಾಗಿರ್ತದೆ ಯಾಕತ್ತು. ಈ ಕಸಿ ಮಾಡ್ದವ ಅಲ್ಲಿ ಬಾಳ ಬರಿಕಿಲ್ಲ ಮಹಾರಾಷ್ಟ್ರನಲ್ಲಿ. ನಾನು ಹೋಗಿದ್ದೆ ಅಲ್ಲಿಗೆ, 3 ಇದ್ದೆ ಅಲ್ಲಿ, ಹೊರಿ ಹಾಕೊಂಡು ಹೋಗಿ ಇದ್ವಲ್ಲ. ಅವ್ರು ಕರ್ಕೊಂಡೋಗಿದ್ರು ಬೀಜ ದೊರೆ. ನಾನು ಒಂದ್ ಲೋಡ್ ದನ ತಗೊಂಡಿದ್ದೆ ಬೀಜ ದೊರೆಯವ, ಅವ್ರು ಕರ್ಕೊಂಡು ಹೋಗಿದ್ರು. ಸರಿ, ನನ್ ಮಗನು ಹೋಗಿದ್ದೆ ಒಂದ್. ಅಂದ್ರೆ ಅಲ್ಲಿಗೆಲ್ಲ ಈಗ ಬೀಜ ದೊರೆಗಳೇ ಬೇಕು. ಆ ಕಡೆಗೆಲ್ಲ ಬೀಜ ದೊರೆಗಳು ಇರ್ಬೇಕು. ಕಸಿಯರ್ ನೋವು ಒಂದ್ ಗೇಣ್ ಕುಂತ್ಕೊಳಿಕ್ಕಿಲ್ಲ, ಮಗ ಹೆಗಲು ಕಿತ್ತೋಯ್ತವೆ, ಇವು ಕೇಳಕ್ಕಿಲ್ಲ. ಅದಕ್ಕೆ ಅವರು ಬೀಜ ದೋರಿಗಳನ್ನ 2-3 ತುಂಜಿಂಗಟ್ಟಲ್ಲಿ ಬಂದು ತೀಟೆ ಮಾಡ್ತದೆ, ಕೆಲಸ ಮಾಡೋದಿಲ್ಲ ಅಂತಾರಲ್ಲ ಬೀಜ ದೋರಿಗಳು. ನಮ್ ಕಡೆ ರೈತರು ಈ ಕಡೆ ಅಂತಾರೆ ಮಂಗ್ತಾನ ಮಂಗ್ತಾನ ಅಲ್ವಾ. ಈಗ ಒಂದ್ ಹೋರಿ ತುಂಜಿಂಗಟ್ಟದ ಸೇರ ಕೊಟ್ಟೆ, ಅದ್ ಹಾಯ್ತಿತ್ತು, ಕೇಳಿಕೊಂಡು ಚೆನ್ನಾಗಿ ತುಂಡಿ ಹಾಕೊಟ್ಟಿತ್ತು. ಕೇಳಿಕೊಂಡೆ. ಆಕೆ ಕಡೆದ್ ಬಂದು ಇಟ್ಕೊಂಡ್ರು. ಅಲ್ಲ ಮತ್ತೆ ಅದಕ್ಕೇನೆ ಈಗ ಬೀಜ ದೋರಿಗಳನ್ನ ಕಟ್ಟಿದ್ರೆ ಅದು ಕಷ್ಟ, ಅದನ್ನ ಕೆಲಸ ಮಾಡ್ಸಕ್ ಆಗುದಿಲ್ಲ ಅಂತಾರಲ್ಲ. ನಾನು ಉತ್ತೀನಿ, ನಾಕಲ್ಲ ಆದ್ಮೇಲೆ ಗದ್ದೆ ಉತ್ತೀನಿ, ಉಳುವ್ಯಾಸ ಮಾಡಬಹುದು, ಅವೇನ್ ಮಾಡ್ದೇನೆ ಏನಿಲ್ಲ. ಹೌದಾ? ಈಗ ಹಸುಗಳನ್ನ ಹೆಂಗ ಆಯ್ಕೆ ಮಾಡ್ತೀರಿ? ಈಗ ಒಳ್ಳೆ ಕರು ಪಡಿಬೇಕು ಅಂದ್ರೆ ತಾಯಿ ಮುಖ್ಯ ಅಲ್ವಾ? ಈಗ ಹಸುನ ಹೆಂಗ ಆಯ್ಕೆ ಮಾಡ್ತೀರಿ ಹೇಳಿ, ಏನೇನ್ ಲಕ್ಷಣ ನೋಡ್ತೀರಿ? ಎಲ್ಲಾನ ನೇರ್ಪಾಗಿ ತುಂಬು ಉದ್ದಾಗಿ ಕತ್ತು ನೀಟ್ ಆಗಿರುವ ಆಯ್ಕೆ ಬರ್ತೀವಿ. ಈಗ ನಮ್ ನಾವು ತಗೋ ಅಲ್ಲ ಹಂಗೆ ಆಗಿರೋ ಹಸುಗಳ ಅದ ಹೇಳ್ಬೇಕು ಒಂದ್ ಸ್ವಲ್ಪ, ಏನೇನ್ ಲಕ್ಷಣ ನೋಡ್ತೀರಿ, ಹೇಗ ಆಯ್ಕೆ ಮಾಡ್ತೀರಿ, ಎಲ್ಲಿಂದ ತರ್ತೀರಾ? ಹಳ್ಳಿ ತರ್ತೀವಿ. ಅದೇ ಎಲ್ಲಿ ಹಳ್ಳಿ ಮೇಲೆ ಅಂದ್ರೆ ಎಲ್ಲೆಲ್ಲಿ ಹೋಯ್ತೀರಿ? ಸಂತೆಗ್ ಹೋಯ್ತಿವಿ, ಅಲ್ಲಿ ನಮ್ಗೆ ಆಗೋ ಕಣ್ಗೆ ಹೋಗ್ತಾವ್ ಇಡ್ಕೋಬತ್ತೀವಿ. ಅವು ಆಕಳಿಗೆ ಬಿಟ್ಕೊಂಡ್ ಗಬ್ಬಾಯ್ತವೆ, ಆಗ ಕರಾವ ಬೆಳೆಸ್ಕೊಳ್ಳೋದು ನಮ್ ಸೌಕ್ಯ. ಅದು ಏನೇನ್ ಲಕ್ಷಣ ನೋಡ್ತೀರಿ ಹಸುಗಳಲ್ಲಿ? ಹಸುಗಳಲ್ಲಿ ಬೇಡಿ ಸುಳಿ, ಪಾತಾಳ ಸುಳಿ, ಇವೆಲ್ಲ ಬುಟ್ಟಿ ನೇರ್ಪಾಗಿರೋ ಬಿಟ್ಕೋಬತ್ತೀವಿ. ಹೌದಾ? ಅಂದ್ರೆ ಯಾವ ಸುಳಿ ಇರಬೇಕು, ಯಾವ್ದು ಇರಬಾರ್ದು? ಬೇಡಿ ಸುಳಿ ಇರಂಗಿಲ್ಲ, ಮುಕ್ಕಣ್ ಸುಳಿ ಇರಂಗಿಲ್ಲ, ಪಾತಾಳ ಸುಳಿ ಇರಂಗಿಲ್ಲ, ಪರ ಸುಳಿ ಇರಂಗಿಲ್ಲ, ಈ ಕೀಲ್ ಸುಳಿ ಇರಂಗಿಲ್ಲ. ಇವೆಲ್ಲ ಬಿಟ್ಟು ತರಬೇಕು ಹಸುಗಳನ್ನ. ಹಸುಗಳನ್ನ ಮತ್ತೆ ಇನ್ನೇನ್ ಲಕ್ಷಣ ನೋಡ್ತೀರಿ ಹಸುಗಳನ್ನ? ಅಷ್ಟೇ ನೋಡೋದು. ಅಷ್ಟೇ? ಎಷ್ಟು ಹಸು ಕಟ್ಕೋತೀರ ಸಾಮಾನ್ಯ? ನಾವು ಕಟ್ಕೊಳ್ಳೋದು ಎರಡು ಹಸ, ನಾಲ್ಕು ಬೀಜದವ್ರಿ, ಎರಡು ಹುಳ ಎತ್ತು, ಇಷ್ಟೇ ನಾವು ಕಟ್ಕೊಳ್ಳೋದು. ಒಂದು ಕ್ವಾಣ. ಈಗೇನ್ ನೀವು ಹಸು ತಗೊಂಬರ್ತಿರಲ್ಲ, ಅದಕ್ಕೆ ಈಗ ನಿಮ್ಮಲ್ಲಿ ಸಾಕಿರುವಂತಹ ಬೀಜದವ್ರು ಇರ್ತಾವಲ್ಲ, ಅದರಿಂದಲೇ ಗರ್ಭ ಕಟ್ಟಿಸ್ತೀರಾ ಅಥವಾ? ನಮ್ಮ ಮನೆಯವರಲ್ಲೇ ಕಟ್ಟಿಸ್ತೀವಿ. ಹೌದಾ? ಬೇರೆ ಕಡೆ ಕೊಡಿಕಿಲ್ಲ, ನಾವೇ ಬಾಕಿ ದಾನಿ ಬಿಡೋಗ ಹಾಕಿ ನಾವ್ ಬೇರೆ ಕಡೆ ಕೊಡ್ದವ, ನಾವೇ ಕಟ್ಟಿಸ್ತೀವಿ. ನೀವೇ ಅಂದ್ರೆ ಸಾಮಾನ್ಯವಾಗಿ ನಿಮ್ ಮನೆಯಲ್ಲಿ ಒಂದ್ ನಾಲ್ಕು ಕೋರಿ ಇದ್ದೇ ಇರುತ್ತೆ ಯಾವಾಗ್ಲೂ? ಯಾವಾಗ್ಲೂ ಕಾಯಮ್ಮಾಗಿ ನಾಲ್ಕರಲ್ಲಿ ಒಂದ್ ಹೋದ್ರು ಮೂರ್ ಕಾಯಮ್ಮಾಗಿ ಯಾವಾಗ್ಲೂ ಇರ್ತಾರೆ. ನಾವ್ ಒಂದೂರಲ್ಲಿ ಬುಟ್ಟಿ ಅಭ್ಯಾಸ ಇಲ್ಲ. ಒಂದ್ ದೋಸ ಬಂದ್ರೆ ಒಂದ್ ಗಂಟೆ ನಿಂತ್ಕೋತಾವ್ದು, ಒಂದು ಒಂದು ಅರ್ಧ ಗಂಟೆ ಆಯ್ತದೆ, ಒಂದ್ 15 ನಿಮಿಷ ಆಯ್ತದೆ, ಅದ ತಕ್ಕಟ್ ಹಾಕ್ತಿವಿ, ಇನ್ನೊಂದ್ ಬುಟ್ಟಿವಿ. ನಮ್ ಬಂಗ್ ಹೋಯ್ತದಲ್ಲ ಅಂತ ಆ ಬಂಗಕ್ ಸೋಲವಾಗಿ ಮೂರು ನಾಲ್ಕು. ಈಗ ನಿಮ್ಮ ಹತ್ರ ಬೇರೆಯವರು ಕೂಡ ಹಸುಗಳನ್ನ ತಗೊಂಬರ್ತಾ ಇರ್ತಾರ? ಬರ್ತಾರೆ. ಬರ್ತಾರಾ? ಹೊಡ್ಕೊಂಡ್ ಬರ್ತಾರೆ. ಓಹೋಹೋ. ಅಂದ್ರೆ ಸುತ್ತಮುತ್ತ ಹಳ್ಳಿಗೆ ಫೇಮಸ್ ಕರಿಗೌಡ್ರು ಹೊಡ್ಕೊ ಬರ್ತಾರೆ. 100 ರೂಪಾಯಿ ಇಸ್ಕೋತೀವಿ. ನೂರು ರೂಪಾಯಿ. ಈಗ ನೋಡಿ, ಗರ್ಭ ಕಟ್ಟಿದ್ಯೋ ಅಥವಾ ಇಲ್ವೋ ಅನ್ನೋದನ್ನ ತಪಾಸಣೆ ಮಾಡಿಸ್ತೀರಾ ಡಾಕ್ಟರ್ ಇಂದ ಅಥವಾ ನಿಮ್ಗೆ ಗೊತ್ತಾಗತ್ತೆ? ನಾಲ್ಕುವರೆ ತಿಂಗಳಾದ್ಮೇಲೆ ನಮ್ಗೆ ಗೊತ್ತಾಯ್ತದೆ. ಡಾಕ್ಟರ್ ನಾನೇ ಹೇಳ್ಬೋದೇ ಬೇಕಾದ್ರೆ. ಹೌದು, ಗಬ್ಬಾಗಲ್ಲ ಗಬ್ಬಾಗದೇನು ನಾನೇ ಹೇಳ್ಬೋದು. ಅದ್ ಹೆಂಗೆ ಹೆಂಗೆ ಅಂದಿರಾ? ಈ ಗಬ್ಬ ನಿಂತಿರೋ ಬೆನ್ನೂರಿನ ನರನಲ್ಲಿ ಆಸನ್ ಬರ್ತವೆ. ಬೆನ್ನೂರಿನ ನರ ಅದಲ್ಲ ಹಸ್ಕೊಳ್ಳಲಿ, ಅದ್ ಆಸನ್ ಬರ್ತವೆ. ಆ ಗಬ್ಬಾಗ್ ಬೇರೆ ಆಸನ್ ಬರೋಕಿಲ್ಲ. ಹೌದಾ? ಡಾಕ್ಟರ್ ನಾನು ಚೆಕಪ್ ಮಾಡಿ ಕೇಳಿನ ಒಂದಪ್ಪ. ಅದು ಒಂದೇನ ಲಕ್ಷಣ ಅಥವಾ ಬೇರೆ ಇನ್ನೇನಾದ್ರು ನೋಡ್ತೀರಾ ಗಬ್ಬ ಆಗಿದೆಯೋ ಇಲ್ವೋ ಅನ್ನೋದಕ್ಕೆ? ಅದು ಒಂದೇ ನೋಡ್ತಾ ಇರೋದ್ನ. ಹೌದಾ? ಅದು ಏನೋ ಬಹಳ ಚರ್ಮ ಒಳಪಾಯ್ತದೆ, ಕೂದಲೆಲ್ಲ ಉದುರೋಯ್ತದೆ, ಹೊಸ ಕೂದಲು ಬರ್ತದೆ ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಏನಿಲ್ವಾ? ನೋಡಕ್ಕೂ ಅಲ್ಲ, ಗರ್ಭ ಆಗಿರೋದ್ ನಿಮಗೆ ಗೊತ್ತಾಗೋಗುತ್ತೆ. ಆಯ್ತದೆ, 4 ವಾರ್ತಿಂಗಳಿಗೆ ಕಂಪ್ಯೂಟರ್ ನಾನೇ ಹೇಳ್ತೀನಿ ಡಾಕ್ಟರ್ಗಿಂತ. ಈ 4 ವಾರ್ತಿಂಗಳಾದ್ಮೇಲೆ 4 ವಾರ್ತಿಂಗಳಿಂದ ಒಳಗಡೆ ಕೈ ಹಾಕ್ತಾರ ನೋಡಿ, ಆಗ ಒಂದ್ ಉಗುರು ಸೋಕುದ್ರು ಅದು ತಂದಾಕ್ಬಲ್ಲ ಹಸು. ಹೌದಾ? ಹಾಗಾಗಿ ಕೈ ಹಾಕ್ಸಿ ಪರೀಕ್ಷೆ ಮಾಡಿಸಲ್ಲ ನೀವು? ನಾವು ಮಾಡಿಸೋದೇ ಇಲ್ಲ. ಈಗ ಸಾಮಾನ್ಯವಾಗಿ ಅದು ಗರ್ಭ ಕಟ್ಟದ್ಮೇಲೆ ಹಾಲ್ನ ಕರ್ಕೋತೀರಾ ಅಥವಾ ಕರೆಯೋದಿಲ್ವಾ? ಕರೆಯಕ್ಕಿಲ್ಲ. ಏನೋ ಒಂದ್ 2 ತಿಂಗಳು 3 ತಿಂಗಳು ಕರ್ಕೋತೀವಿ ಅಷ್ಟೇ, ಆಮೇಲೆ ಬಿಟ್ಬಿಡ್ತೀವಿ. ಅದು ಉಳಿ ಬರ್ತದ ಹಾಲು. ಈಗ ಮುಂದೆ ಒಳ್ಳೆ ಹೋರಿಕರ ಹಾಕುವಂತ ಗರ್ಭ ಆಗದೆ ಏನ್ ಆರೈಕೆ ಮಾಡ್ತೀರಾ ಹಸುಕ್ಕೆ? ಏನ್ ತಿಂಡಿ ಕೊಡ್ತೀರಾ, ಹೆಂಗ್ ಆರೈಕೆ ಮಾಡ್ತೀರಾ? ಹಸುಗಳಿಗೆ ಅಬ್ದಲ್ ತಿಂಡಿ ಕೊಡಕ್ಕಿಲ್ಲ, ಕರ ಹಾಕದ್ನ ಕೊಡ್ತೀವಿ. ಅಲ್ಲ, ಹೊಟ್ಟೆ ನಲ್ಲಿ ಕರ ಬೆಳಿಬಾರ್ದೆ ಚೆನ್ನಾಗಿ? ಮೇವನ್ ಬಾಲ್ಮೇಲೆ ಬೆಳ್ಕೋಬೇಕದು. ಏನ್ ಮೇವ್ ಹಾಕ್ರಿ? ಅದೇ ಹುಲ್ಲು ಹಾಕ್ತಿವಿ, ತಿಂಡಿ ಕೊಡ್ತೀವಿ, ಇಷ್ಟ ಬಿಟ್ರೆ ಕಾಲ್ಗುತ್ತಿ ಕೊಡ್ತೀವಿ. ಮೊದ್ಲು ಗಬ್ದಲ್ಲಿ ತಿಂಡಿ ಬಲ ಕೊಡಂಗಿಲ್ಲ. ಯಾಕೆ? ಎಡವಾಟ ಆಯ್ತವೆ. ಅದ ಏನು ಅಂತ? ಗರ್ಭದಲ್ಲಿ ಕರ್ ಬೆಳಿಬೇಕು ಅಂತ ಅಂತಿದ್ದೀರಿ, ಆಗ ಕರ ಹಾಕೋಗಿ ಲಂಗ್ ಕಟ್ಕೋತವೆ, ಇವೆಲ್ಲ ತೊಂದ್ರೆ ಆಯ್ತದೆ. ಅದರಿಂದ ಗಬ್ದಲ್ ಕೊಡಿಕಿಲ್ಲ ಯಾರು. ಕರ ಹಾಕದ್ಮೇಲೆ ಒಂದ್ 15 ದಿನದ ಮೇಲೆ ತಿಂಡಿ ಕೊಡ್ತೀವಿ, ಹಾಲು ಹಾಕೋತೀವಿ. ಅಲ್ಲ, ಮೇವು ಅಂತಂದ್ರೆ ಬರೀ ಒಣಲ್ಲೇ ಬೆಳೆದ್ ಬಿಡ್ತದ? ಏನಾದ್ರು ಆರೈಕೆ ಮಾಡಿ. ಏನೇನು ಹಸ್ರು ಹಾಕಿರಿ? ಸೇವ್ರ ಮೇಲೆ ಕುಯ್ಕೊ ಬರ್ತೀವಿ, ಹಾಕ್ತಿವಿ, ಜೋಳ ಕಡ್ಡಿ ಹಾಕ್ತಿವಿ, ತಜ್ಞೆಂಬ ಹಾಕ್ತಿವಿ, ಇದನ್ನ ಹಾಕೊಂತೀವಿ. ಬರೀ ಆ ಮೇವಿನ ಬರದ ಮೇಲೆ ಬೆಳ್ಕೋಬೇಕು. ಬೆಳ್ಕೋಬೇಕು. ಈ ಬೇರೆ ಹಾಲು ಕುಡಿಸೋದು, ಮೊಸರು ತಿನ್ಸೋದು, ಬೆಣ್ಣೆ ತಿನ್ಸೋದು, ಕೋಳಿ ಮಾಡೋದು ಈ ಬೀಜದವ್ರಿಗೆ ಮೂರ್ ದಿನಕ್ಕೊಂದಪ್ಪ ಒಂದ್ಸರಿ ಬೆಣ್ಣೆ ಕೊಡ್ಬೇಕು. ನಮ್ಮ ಮೂರವೆ, ಮೂರ್ ದಿನಕ್ಕೊಂದಪ್ಪ ಒಂದ್ಸರಿ ಬೆಣ್ಣೆ ಕೊಡ್ತೀವಿ. ಈ ಹಸುಗಳಿಗೇನು ಮಾಡಲ್ಲ ನೀವು? ಹಸುಗಳಿಗೇನು ಮಾಡಿಕ್ಕಿಲ್ಲ. ಆ ಬೆಣ್ಣೆ ಕೊಡ್ದೆ ಅನ್ನೋದ್ರೆ ಈರ್ಯಾಗ ಗಟ್ಟಿ ಬರುದಿಲ್ಲ. ಬೆಣ್ಣೆ ಕೊಡ್ಬೇಕು ಅವಕ್ಕೆ. ಮೂರ್ ದಿನಕ್ಕೊಂದ್ ಹಪ್ಪಳಾರು ಕೊಡ್ಬೇಕು. ತೆಪ್ಪೂರ್ ನಾಲ್ಕು ಹೆಸರು ಕೊಡ್ಬೇಕು. ಅವಕ್ಕೆ ಬತ್ತರದ ಗಂಜಿ ಕೊಡ್ತೀವಿ. ಸಂಜೆ ಪತ್ತು ಉಳ್ಳಿ ನುಚ್ಚು ಪಾಲಿಶ್ ತೌಡು ರಗಬೂಸ ಈ ಮೂರ್ನೂರ ಆತ ಕೊಡ್ತೀವಿ ಬೀಜದೋರಿಗಳಿಗೆ. ಬೀಜದೋರಿಗಳಿಗೆ ಮಾತ್ರ ಬುಡಿ, ಆಮೇಲೆ ಬರೋವ ಅದಕ್ಕೆ. ಈಗ ನಿಮ್ಮ ನಾಟಿ ರಸ ಕರ ಹಾಕ್ಬಿಡ್ತಪ್ಪ, ಈ ಕರ ಕೆಳಗ್ ಬಿದ್ದ ತಕ್ಷಣ ಅದು ಏನಾದ್ರು ಸಮಸ್ಯೆ ಇದೆಯಾ ಅಥವಾ ಇಲ್ಲೋ ಅನ್ನೋದು ಹೆಂಗ್ ಗುರುತು ಮಾಡ್ಕಂತೀರಿ? ನಮ್ದು ನಾವು ಗೊತ್ತದೆ. ಹೆಂಗೆ ಹೇಳಿ ಹುಸಿ, ಗೊತ್ತದೆ ಅಂದ್ರೆ ನಿಮಗ್ ಗೊತ್ತದೆ, ನಮಗ್ ಗೊತ್ತಾಗಬೇಕಲ್ಲ ಹೇಳಿ. ನಮ್ಗೇನ್ ಗೊತ್ತಾ, ಕರ ಹಾಕಾಗ ಒಂದ್ ದಿವಸ ಮನಸ್ಸು ಹಾಕಾಗು ಮನಸ್ ಬಿಟ್ರೆ ಲಂಡ್ ಕಟ್ಕೊಬಿಡ್ತದೆ. ಅದು ಔಟ್ ಆದಂಗೆ. ಅದು ಏನ್ ಮಾಡ್ಬೇಕು ಅದಕ್ಕೇನು? ಮೇವು ಕಮ್ಮಿ ಹಾಕೊಂಡು ಕರ ಹಾಕೋದು ಒಂದ್ ಮೂರ್ ದಿವಸ ಗಂಟ ಮೇವು ಪಾವು ಕಮ್ಮಿ ಹಾಕ್ಬೇಕು. ನೋಡ್ಕೋಬೇಕು ಜವಾಬ್ದಾರ ಮಾಡಿ. ಕರ ಹಾಕಿದ ತಕ್ಷಣ ಕರ ನೋಡಿ ಇದು ಮುಂದೆ ಒಳ್ಳೆ ಓರೆ ಆಯ್ತದೆ ಇಲ್ಲ ಅಂತ ಹೇಳ್ಬಿಡ್ತೀರಾ ನೀವು? ಹೇಳ್ತೀವಿ. ಹೆಂಗ್ ಹೇಳ್ತೀರಾ? ಲಕ್ಷಣದ ಮೇಲೆ ಹೇಳ್ತೀವಿ. ಅದು ಏನ್ ಲಕ್ಷಣದ ಮೇಲೆ ಹೇಳ್ತೀರಾ ಹೇಳಿ? ಇತಾವ್ ಕಣ್ಣಲ್ಲಿ ರೇಖೆ ಇರ್ಬೇಕು ಎರಡು. ಆಮೇಲೆ ಕತ್ತು ಉದ್ದಾಗಿರ್ಬೇಕು. ಈ ಕಡೆ ತಾವು ಈ ಕಡೆ ಕಪಾಲದಲ್ಲಿ ಬಿಳ್ಪಿರ್ಬೇಕು. ಕಪಾಳ ಬಿಳ್ಪಾಗಿರ್ಬೇಕು. ಕಪಾಲ ಬಿಳ್ಪಾಗಿರ್ಬೇಕು. ಆಮೇಲೆ ಕಾಲ್ ನೋಡಿರಾ, ಬಲ ನೋಡಿರಾ, ಎಲ್ಲ ನೋಡ್ತೀವಿ. ಆಗ ಹೇಳಿ, ಕಾಲ ಹೆಂಗಿರ್ಬೇಕು? ಕಾಲು ಶಿಸ್ತಾಗಿರ್ಬೇಕು. ಶಿಸ್ತು ಅಂದ್ರೇನು? ಬೂಟ್ ಕಾಲ್ನ ಕಂಪ್ಯೂಟರ್ ಶಿಸ್ತಾಗಿ ನಿಂತ್ಕೋಬೇಕು. ಆಮೇಲೆ ಅದ್ರಲ್ಲಿ ದೊಂಬಿ ಇರಕಾದು ಸುಳಿ ನೋಡ್ತೀವಿ. ಗುಟ್ಟೆಟ್ಗೆ ಯಾವ ಸುಳಿತದ ಅಂತ. ಆಗ ಪಾಸ್ ಆಗಿರೋದು ಇರ್ತವೆ, ಒಂದು ಸುಳಿ ಹಾಕೋ ಇರ್ತವೆ, ಪಾತಾಳ ಸುಳಿ ಇರೋ ಆಗ್ತವೆ. ನನ್ನವರಲ್ಲಿ ಸುಳಿನೇ ಇಲ್ಲ ಆಗಿರೋರಲ್ಲಿ. ಅದ್ರಲ್ಲಿ ಒಂದ್ ನಮ್ಮೂರ್ಗೆ ಒಂದ್ ಹೊಸ ಕಟ್ತಿದ್ವಿ ಪಾತಾಳ ಸುಳಿ ಕರ ಹಾಕದೆ. ಏನ್ ಮಾಡಿರಿ, ನಿಮ್ಮ ಓರಿನಲ್ಲ ಸುಳಿ ಇರ್ಲಿಲ್ಲ, ಬಂದ್ಬಿಟ್ಟದೆ. ಅಲ್ಲಿ ಕಂತಿನ ಕೆರೆಗೆ ಒಂದ್ ಜೊತೆ ಜೊತೆ ಬಂದಿದ್ರು ಎರಡು ಮೇಸ್ ಅವನು ಕಂತಿನ ಕೆರೆನು. ಈಗ ಎರಡು ಒಂದೇ ದಿವಸ ಬಂದಿದ್ದು ಯಾಕೂ ಕಡಿಸ್ತು ಯಾಯ್ ತರ ಎಲ್ಲ ಕರ ಹಾಕ್ತು. ಒಂದು ಬಿಳಿ ಕರ ಹಾಕ್ತರ ಅವನು ಕಾರ್ಸ್ಬಿಟ್ ಒಂದಿನ ಸಂತೆ ಹೋಗಿದ್ದು ಅವನ್ ಕಾರ್ಸ್ಬಿಟ್ ಹೇಳ್ದ, ಇಬ್ಬರ ತಾಯಿ ಒಬ್ನೇ ಅಪ್ಪ ಕಟ್ಟಿದ್ರು ಬೇಡ್ಕೋದೆ ಯಾಯ್ ತರ ಹಾಕಿದ್ರೆ ಅಂತ ಕೇಳ್ತಿದ್ರು. ಅವು ಹಸಿನ ಮೇಲೆ ಹೋಗೋವ್ಯಸ್ತ ಅಂತ. ಈಗ ಎಷ್ಟು ದಿವಸ ಗಿಣ್ಣಲ್ ಕುಡಿಸ್ತೀರ? ಪೂರಾ ಒಂದ್ ಮೂರ್ ದಿವಸ ನಾಲ್ಕ್ ದಿವಸ ಗಿಣ್ಣಲ್ ಕುಡಿಸ್ತೀರ. ಆಮೇಲೆ ಎಲ್ಲಿ ತನಕ ಹಾಲ್ ಕುಡಿಯಕ್ ಬಿಡ್ತೀರ ತಾಯಿ? ಓರಿ ತಾಕೊಂಡಿ ಕುಡಿಸ್ತೀವಿ. ಅದ ಹಾಲ್ ಕುಡಿಸೋ ತನಕ ಕುಡಿಸ್ತೀರಿ? ಕುಡಿಸ್ತೀವಿ. ಅದ ಯಾವಾಗ ಒಳಗಡೆ ಕರ ಆಯ್ತು ಅಂದ್ರೆ ಕರನ್ನ ಒದ್ದಿತ್ತದ ಇಲ್ಲೂ ಸಹ. ಒದ್ಬಿಡ್ತದ ಬಿಡಿ, ಒದ್ಬಿಡ್ತದ. ಕರಾನ ಹೆಂಗೆ ನೋಡ್ಕೋತೀರ ಗೌಡ್ರೆ? ಏನ ಓರಿ ಕರವ? ಓರಿ ಕರವ ಸಣ್ಣದ. ಸಣ್ಣದು ಸಣ್ಣದು. ಅದೇ ಉಳ್ಳಿ ಹಾಕ್ಕೊಡ್ತೀವಿ ಸಣ್ಣರಲ್ಲಿ. ಅದ ಬೆಳವಣಿಗೆ ಮಾಡ್ಕೋತೀವಿ, ಸಾಕೋತೀವಿ. ಬರೀ ಉಳ್ಳಿ ಒಂದ್ ಹಾಕ್ಬಿಟ್ರೆ ಬೆಳೆದ್ಬಿಡ್ತದ? ಉಳ್ಳಿ ನೀರೇ ಕೊಡೋದು ಅದಕ್ಕೆ. ಉಳ್ಳಿ ನೀರನ್ನೇ ಕೊಡೋದು ಎರಡು ವರ್ಷ ಗಂಟ. ಹೌದಾ? ಅದ್ ಬಿಟ್ಟು ಬೇರೆ ಇನ್ನೇನು ಕೊಡೋದು ಕೊಡಿಕ್ಕಿಲ್ಲ. ತಿಂಡಿ ಪಂಡಿ ಯು ಕೆ ತಿಂಡಿ ಕೊಡೋದು ಬೀಜದವ್ರಿಗೆ. ಬೀಜದವರಿಗೆ ಈ ಮನೆ ಲೂಟದವ್ರಿಗೆ ಉಳ್ಳಿ ಹಾಲೆ ಕೊಡೋದು. ಅವಕ್ಕೆ ಹೆಂಗ್ ಮಾಡ್ಕೋತೀರ? ಅದ ಉಳ್ಳಿ ಹಾಕಿರ್ತೀವಿ. ಏನ ಉಳ್ಳಿಯ ಸಣ್ಣಾಗ ಆಡಿಸ್ತೀವಿ, ಕೊಡ್ತೀವಿ. ಆಡ್ಸೋದು ಅಂದ್ರೆ ಒಳಕಲ್ಲು, ಒರಳ್ಕಲ್ಲಲ್ಲಿ. ಅದೇನೋ ಸಾರ್ ತರ ಮಾಡಿ ಕಟ್ ಮಾಡ್ಕೊಂಡ್ ಕೊಡ್ತೀವಿ ಅಂತೆಲ್ಲ. ನಾವು ಬಂತೆತ್ಗೆ ಎತ್ಗೆ ಕರುಗಳಿಗೆ ಬರೀ ಅದನ್ನ ರುಬ್ಬಿಟ್ಟು ಕೊಡೋದು. ಚೆನ್ನಾಗಿ ಆಡ್ಸ್ಬೇಕು, ರುಬ್ಬಿಟ್ಟು ಕೊಡೋದ್ರ ಪ್ರಯೋಜನ ಬರಕಿಲ್ಲ. ಆಡ್ಸೋದು ಅಂದ್ರೇನು? ನೀರ್ ತರ ಮಾಡ್ಕೋಬೇಕ. ಈ ಕಲ್ಲಲ್ಲಿ ಹಿಂದೆ ಕಾರ ಆಡ್ಸ್ತಾರ ಕಲ್ಲು, ಕಾರ ಅರಿತಿದ್ರಲ್ಲ ಹಂಗೆ ಹಂಗೆ ಅರದ್ ಬಿಟ್ಟು ಕೊಡ್ಬೇಕು. ಎಷ್ಟು ಕೊಡ್ಬೇಕು? ಕರಿದ್ದಂಗ ಇದ್ದಂಗ ಕೊಡ್ಬೇಕು. ಒಂದ್ ಪಾ ಕೊಡೋದಾವ್ ಕೊಡ್ತೀವಿ. ಆಮೇಲೆ ಬಲವಾಯ್ತೆ ಒಂದ್ ಪಡಿ ಆಗದ್ದು ಕಾಣಿಸ್ತೇವೆ. ಅದಕ್ಕೊಂದ್ ಪಡಿ ಮೇಲೆ ಒಂದ್ ಮೂರ್ ಪಾವ್ ತಿನ್ನೋ ಮಟ್ಟಿಗೆ ಅವು ಒಂಥರ ಲೆವೆಲ್ ನಲ್ಲಿ ಕರ್ ಬಲ್ವಾದಂಗ್ ಬಲ್ವಾದಂಗೆ ನಾವು ತಿಂಡಿ ಕೊಟ್ಕೊಂಡು ಹೋಗ್ಬೇಕು. ಈಗ ಸಣ್ಣ ಮಗಿನಲ್ಲಿ ಎರಡು ಒಳ್ಳೆ ಹಾಲು ಹೋಯ್ತಾರೆ, ಬಲವಾಯ್ತೆ ಬಲವಾಯ್ತೆ ಹಾಲು ಹೋಯ್ತಾರೆ. ಆಮೇಲೆ ಅನ್ನ ಉಣಿಸ್ತಾರೆ, ಆಮೇಲೆ ಬಿಸ್ಕತ್ ಕೊಡ್ತಾರೆ. ಹಿಂಗೆ ನಾವು ಅವೆಲ್ಲ ಸಾಕೊಂಡು ಹೋಗ್ಬೇಕು. ಬೀಜದ ಹೊರಿ ಈಗ ನಿಮ್ಮಲ್ಲಿ ಹುಟ್ಟುತ್ತದೆ ಅಂತ ಇಟ್ಕೊಳ್ಳಿ, ಈಗ ಅದರ ಆರೈಕೆ ಹೆಂಗ್ ಮಾಡ್ತೀರಾ? ಅದೇ ಹುಳಿ ಕೊಟ್ಕೊಂಡೆ ಬೆಳೆಸ್ಕೋಬೇಕು. ಹೌದಾ? ಹುರುಳಿನ ಎರಡು ವರ್ಷ ತನಕ ಕೊಡ್ತೀರಾ? ಅಂದ್ರೆ ಅಲ್ಲಾಗೋವರೆಗೂ ಕೊಡ್ತೀರಾ? ಅಲ್ಲಾಗಂಟ್ಲು ಕೊಡೋರ್ ಕೊಡ್ತಾರೆ. ನಾವು ಅಲ್ಲಿಗಂಟ ಉಳ್ಳಿ ಇಲ್ಲದೆ ಹೋದ್ಮೇಲೆ ಒಂದ್ ವರ್ಷ ಎರಡು ವರ್ಷ ನಿಲ್ಸ್ಬಿಟ್ಟಿವಿ ನಾವು. ಆಮೇಲೆ ಈ ರವೆ ಭೂಸ ಕಡಲೆಕಾಯಿ ಹಿಂಡಿ ಈ ಉಳ್ಳಿನ ಚೋಡ್ಸ್ಕೊಂಡು ಅದ್ರೊಳಕ್ಕೆ ಕೊಟ್ಟಿರ್ತೀವಿ. ಈಗ ನೀವು ಸಾಮಾನ್ಯವಾಗಿ ಬೀಜ ದೋರಿಗಳನ್ನೇ ಮಾರಾಟ ಮಾಡ್ತೀರಾ? ಮಾಡ್ತೀವಿ ಅಲ್ವಾ. ವರ್ಷಕ್ಕೊಂದು ಹತ್ತಾರು ಮಾರ್ತೀವಿ. ಮಾರ್ತೀರಾ? ಅದನ್ನೆಲ್ಲ ಮಹಾರಾಷ್ಟ್ರಕ್ಕೆ ಮಾರ್ಬಿಡ್ತೀನಿ ಅಂತ ಹೇಳಿದ್ರಿ ನೀವು. ಎಲ್ಲ ಮಾರ್ತೀವಿ. ನಮ್ಮ ನಾಡಿನಲ್ಲಿ ಮಾರೋದಿಲ್ವ ನೀವು? ಮಾರ ಅವು ಒಲ್ಲಾಗದಿರೋ ಮಾರ್ತೀವಿ ನಮ್ಮ ರಾಷ್ಟ್ರದಲ್ಲಿ. ಹೌದಾ? ಈಗ ಇನ್ನೊಂದ್ ತಿಂಗಳು ಹೋಗ್ತೇವೆ, ಎರಡು ಅಲ್ಲಾಗೋಯ್ತವೆ. ಅವು ನೀವು ನೋಡ್ದವು ಅವ ಎರಡಲ್ಲ ಆಗಿ ನಾಕಲ್ಲ ಆದ್ಮೇಲೆ ಹಳ್ಳಿ ಜನ ತಗೊಳಕಿಲ್ಲ. ಅವು ಮಾರಾಟ ಇಟ್ಕೆ ಹೋಗ್ಬೇಕು ನಾಕಲ್ಲ ಆದ್ಮೇಲೆ. ಈಗ ನೋಡಿ, ಸಾಮಾನ್ಯವಾಗಿ ನಾವು ಈ ಕರುಗಳನ್ನ ಉತ್ಪಾದನೆ ಮಾಡಿದ್ಮೇಲೆ ಎರಡಕ್ ಬಳಸಬಹುದು. ಅದನ್ನ ಒಂದು ಎತ್ ಮಾಡ್ಕೋಬಹುದು ದುಡಿಯಕ್ಕೆ, ಇಲ್ಲ ಇನ್ನೊಂದು ಬೀಜ ದೋರಿನೇ ಮಾಡಬಹುದು ಅಲ್ವಾ. ಈಗ ಎತ್ ಮಾಡೋದಕ್ಕೆ ನೀವ್ ಹೇಳ್ತಾ ಇದ್ದೀರಿ ಕಸಿ ನಾನು ಮಾಡಿಸಲ್ಲ ಅಂತ. ಮಾಡಿಸೋದೇ ಆದ್ರೆ ಯಾವಾಗ ಕಸಿ ಮಾಡಿಸ್ಬೇಕು? ಒಂದೂವರೆ ವರ್ಷದ ಮೇಲೆ ಮಾಡ್ಸ್ಬೇಕು ಕಸಿ ಮಾಡ್ಸೋದಾದ್ರೆ. ಒಂದೂವರೆ ವರ್ಷದ ಮೇಲೆ ಅಂದ್ರೆ ಒಂದೂವರೆ ವರ್ಷದ ತಂಗ ಕಾಯ್ಬೇಕಾ? ಕಾಯ್ಬೇಕು. ಒಂದೂವರೆ ವರ್ಷಕ್ಕೆ ಒಂದ್ ಆಳು ಮಠ ಬೆಳೆದ್ಬಿಟ್ಟವ ಸುಮಾರು ನಡೀನ್ ಮಠ ಆಯ್ತವೆ. ಆಯ್ತು. ಒಂದೂವರೆ ವರ್ಷ ಕಳಿದಲ್ಲ ಮುಂಚೆನೆ ಕೆಲವರು ಮಾಡಿಸ್ಬಿಡ್ತಾರಲ್ಲ, ಏನ್ ತೊಂದ್ರೆ ಆಯ್ತದೆ? ಏನು ತೊಂದ್ರೆ ಆಯ್ತು ಆಗಕ್ಕಿಲ್ವಾ? ಈಗ ನಾವು ಬೆಳಿತಾರಲ್ಲ ಅದು ಎರಡು ವರ್ಷದ ಕರ ಅದ ಕಸಿ ಈಗ ಮಾಡಿಸ್ಬೋದು ಅದ. ಅಲ್ಲ ಅದನ್ನೇ ಮುಂಚೆ ಮಾಡಿಸಿದ್ರೆ ತೊಂದ್ರೆ ಆಗುತ್ತಾ? ಕಸಿಲ್ಲ. ಹೌದಾ? ಎರಡು ವರ್ಷದ ಮೇಲೆ ಯಾವಾಗ್ಲಾದ್ರು ಮಾಡಿಸ್ಬೋದು. ಅದೇ ಎರಡು ವರ್ಷದ ತಂಗ ಕಾಯ್ಬೇಕು. ಕಾಯ್ಬೇಕು ಅಲ್ವಾ. ಈಗ ಕೆಲವರು ಹೇಳ್ತಾರೆ ಕೌಡ್ರೆ, ಕಸಿನ ಮಾಡಿಸ್ಬಿಟ್ರೆ ಅವು ಚೆನ್ನಾಗಿ ಬೆಳೀತವೆ, ಎದೆಗೂಡೆಲ್ಲ ದೊಡ್ಡದಾಯ್ತದೆ, ಊರಿ ತಾಕತ್ತಾಗಿ ಬರ್ತದೆ. ಬೀಜದೋರ್ಗಳಿಗೆ ಬೀಜ ದೋರಿ ಅಲ್ಲ, ದುಡಿಯ ಎತ್ತಿಗೆ ದುಡಿಯ ಹೋಗ್ತೀವಿ. ಬೆನ್ನೂರಿನ ನರ್ನಲ್ಲೆ ಎರಡು ಬಿಳಿ ನರ ಅವೆ. ಆ ತೊಡೆ ಒಡ್ದಾಕಿದ್ರೆ ಆ ಬಿಳಿ ನರ ಸುಂಡೋಯ್ತವೆ. ಎರಡು ದಪ್ಪ ನರ ಅವೆ ಎರಡು ಹಿಂಗ್ ಜೋಡಿ ಮೇಲೆ. ಆ ಸುಂಡೋದಾಗ ಏನಾಯ್ತದೆ, ಚೊಕ್ಕವಾಗಿ ಬತ್ತವೆ ಊರಿ. ಈ ಬೀಜದೋರ್ಗಳಿಗೆ ಈ ಬಿಳಿ ನರ ದಪ್ಪ ಆಗದೆ ಹೊರತು ಸುಂಡಕ್ಕಿಲ್ಲ. ಹೌದಾ? ಇಲ್ಲಿ ಬೆನ್ನೂರಿನ ನರ್ನಲ್ಲಿ ಏಕಾವೆ ಆ ಎರಡು ದಪ್ಪ ಬೇಕಾದ್ರೆ ಈಡ ಹೊಡೆದಾಗ ಎರಡು ಸಣ್ಣ ಆಯ್ತದೆ. ಈಡ ಹೊಡಿ ಈಡ ಹೊಡೆದವಕ್ಕೆ ಭುಜ ಬರಕಿಲ್ಲ, ಅಷ್ಟೇ ಎಕ್ಸ್ಪಾಸ. ಹೌದಾ? ಭುಜ ಇರ್ಬೇಕಾ? ಭುಜ ಇರ್ಬೇಕು. ನೀವೇ ಹೇಳ್ತಿತ್ತಿಲ್ವಾ ಕತ್ಕೊಂಡು ಯಾಕಿರ್ಬೇಕು ಭುಜ? ಸೋಕಿಗೆ ಆಯ್ತಾ ಬೀಜದೋರ್ಗಳು ಮಾತ್ರ ಭುಜ ಇರ್ಬೇಕು. ಕಸಿವರ್ಗೆ ಭುಜ ಬರಕಿಲ್ಲ, ಗಿಡ ಹೊಡೆದ್ ಹಾಕಿದ್ಮೇಲೆ ಸುಂಡೋಯ್ತವೆ ಅಲ್ಲವ ಸೊಗಟ್ಟುವಾಗಿ ಸುಂಡೋಯ್ತವೆ. ಬಹಳ ಜನ ಎತ್ತಾರಲ್ಲ, ತಪ್ಪ ಸರಿಯಾದ ತಪ್ಪು ಭುಜ ಎತ್ತೋದು ತಪ್ಪು. ಹೌದಾ? ಏನಾಗುತ್ತೆ ಎತ್ತದ್ರೆ? ಎತ್ತದ್ರೆ ಅದೇ ಬತ್ತಂಗ ತಪ್ಪಾಗಿ ಹಿಂಗ್ ಕತ್ತಿ ಅಣ್ಣ. ಈಗ ಗೊರಸು ಯಾವಾಗ ಆಕಾರ ಮಾಡಿಸ್ತೀರಿ, ಹೇಗ್ ಮಾಡ್ತೀರಿ ಸ್ವಲ್ಪ ಹೇಳಿ. ಕಾಲ ಅಲ್ಲಲ್ಲಿ ಅಲ್ಲೇ ಕಡ್ಸೋ ಅನ್ಕಲ್ಲಿ ಜೋಪಾನ ಮಾಡಿಸ್ತೀವಿ, ವಾರಿಸಿ ಕ್ಲೀನ್ ಮಾಡಿ ಪಗಡೆಕಾಯಿನ ಕುಂಡಿರ್ತೀವಿ. ಈ ಕೊಂಬುಗಳ ನಾವೇ ತಿದ್ಕೋತೀವಿ. ಹೌದಾ? ಈ ಕೊಂಬುಗಳು ಹಿಂಗಾಗಿರೋವ ಹಿಂಗ್ ಮಾಡ್ತೀವಿ. ವರೆಕಾಯಿ ತೆಲ್ಲೋದವ ದಾರ ಹಾಕೊಂಡು ಒಳಿ ಕಳ್ಕೋತೀವಿ. ಕೊಂಬುಗಳು ನಾವೇ ಮಾಡ್ತೀವಿ, ಕಾಲ್ ಮಾತ್ರ ಸಾಬ್ರೆ ಆಗ್ಬೇಕು. ಅಂದ್ರೆ ನಿಮಗೆ ಕೊಂಬು ನೇರ ಮಾಡೋದೆಲ್ಲ ನನ್ಗನ್ಬೋಗ. ಅದೇ ನಾವು ಆಲೆ 45 ವರ್ಷದಿಂದ ನೇರ ಮಾಡ್ಕೋತೀವಿ. ಹೌದಾ? ಹಂಗೆ ಬಿಟ್ರೆ ಏನಾಯ್ತದೆ ಕೊಂಬನ ನೇರ ಮಾಡದಲ್ಲ? ನೇರ ಮಾಡಿದ್ರೆ ರೊನ್ನಿಂಗ್ ಆಯ್ತದೆ, ಅಲ್ಲ ರೊನ್ನಿಂಗ್ ಆಯ್ತದೆ, ಅಲ್ಲೇನಾದ್ರು ಕೂಡ್ಕೋತವೆ, ಅಲ್ಲದೆ ಹಿಂಗ್ ಕಿಸಕ್ದಲ್ಲ ಹೆಂಗಾಯ್ತದೆ. ಆ ಪ್ರಯತ್ನ ಬರೀ ನಾವೇ ಲೆವೆಲ್ ಆಗಿ ತಿದ್ಕೋಬೇಕು. ಹೌದಾ? ನಮ್ಮ ಹಳ್ಳಿಲೂ ಮಾಡಾರ ಅವರೇ ಒರಿತಾರ? ಒರೆಯಕ್ಕೆಲ್ಲ ನಿಮ್ಗೆ ಬರುತ್ತಾ? ಒರೆದೆಲ್ಲ ನಾವು ಮಾಡ್ತೀರಾ? ನೋವಾಗೋದಿಲ್ವೇ? ಎತ್ತುಗಳು ನೋವಾಯ್ತದೆ. ಈಗ ಇಂಗ್ಲಿಷ್ ಅನ್ ಮಾಡ್ತೀವಿ, ಆಸ್ಪತ್ರೆಗೆ ಹೋಯ್ತೀವಿ ಹುಷಾರಿಲ್ಲೇ ಅತ್ಯುತ್ತ ಬುದ್ಧಿ ಹಂಗಾಯ್ತದೆ. ಅಲ್ಲ ಒಂದಿನ ಎಲ್ಲ ಮೇಮೆ ಇಕ್ಕಿಲ್ಲ, ಕೊಂಬು ನೋವಾದಾಗ ನೇದವ ಹಂಗಾಯ್ತದೆ. ಅಲ್ಲ ಎಷ್ಟೋ ಸರಿ ಹತ್ರ ನೇರ ಮಾಡುವ ಕೊಂಬೆ ಮುರಿದೋಯ್ತದ ಅಂತಲ್ಲ ಮುರಿದೋಯ್ತದೆ ಅವತ್ತ ಬುಟಾಕದೆ ಮುರಿದೋದವ. ಆತರ ತೊಂದ್ರೆ ಕೊಡಬಾರ್ದಲ್ವೇ ಮೂಕು ಪ್ರಾಣಿಗಳಿಗೆ? ಹಿಂಸೆ ಮಾಡಬಾರ್ದಲ್ವಾ? ನಾವು ಕಾಸುಗೋಸ್ಕರ ತಲೆ ಎಲ್ಲ ನೇರ ಮಾಡೋ ಸಾ. ಯಾಕೆ ಕಾಸು ಸಿಗ್ತದ ನೋಡಿ ಸಾ, ಕೊಂಬ ನೇರ ಮಾಡದೆ ಹೋದ್ರೆ ಲಕ್ಷಣ ಕಡಿಮೆ. ಈಗ ಬಾಕಿ ದಿವಸ ಎಲ್ಲ ಹೆಣ್ಮಕ್ಳಿಗೂ ಮಾಡ್ತಾರ, ಮದುವೆ ದಿವಸ ನೋಡಿ ಇಲ್ಗಂಟ ಜಡೆ ಜಡೆ ಹೂ ಅಂತ ಹಾಕ್ತಾರ. ಹಂಗ ತಲೆ ನೇರ್ಪು ಮಾಡ್ಕೊಳ್ದವ್ರು ಕಾಸು ಸಿಕ್ಕಲ್ಲ. ಹೌದಾ? ಈಗ ನೀವು ನಾವು ಎಲ್ಲ ತಲೆ ಕೇಳ್ಕೊಂಡ್ರೆ ಸುಮಾರು ಕಾಣದ್ ವಾಲರಿ. ಸರಿ ಸರಿ ಸರಿ. ಎಷ್ಟು ಜಾಸ್ತಿ ದುಡ್ಡು ಸಿಗತ್ತೆ ಎಲ್ಲಿ ಕೊಂಬನ್ನ? ಕೊಂಬನ್ನ ಆಗಿದ್ರೆ 1,000 ಹೆಚ್ಚಿಗೆ ಸಿಗ್ತದೆ, 1,000 ಕಮ್ಮಗೆ ಸಿಗ್ತದೆ. ಅದೇ ಹೇಳಕ್ ಹಾಕಿಲ್ಲ. ಸೋಕೆ ಮುಂದಾರ್ದ ಜನ ಕರಿಬೇಕು. ಬಿದ್ದೋರ್ಗೊಳೆ ಆಲಿ, ಕಸಿ ಎತ್ತ ಆಲಿ, ಕಸಿ ಹಸ್ಗೊಳೆ ಆಲಿ. ಈಗ ಅದಕ್ಕೆ ಪಾಠ ಹೆಂಗ್ ಮಾಡ್ತೀರಾ? ಯಾಕೆ ಕರುಗಳಿಗೆ ಯಾಕೆ ಪಾಠ ಮಾಡೋ ಜೊತೆ ಹಾಕೋದು, ಅವನ್ನೆಲ್ಲ ಉಳುಮೆ ಕಲ್ಸೋದು ಮಾಡೋದು ನಾವೇ ಕಲ್ಸ್ಕೋಬೇಕು? ಇನ್ನೊಂದು ಡಾಕ್ಟರ್ಗಳು ಬಂದು ಕಲ್ಸಾರ? ಬೇಡ, ಅದನ್ನೇ ನೀವ್ ಹೆಂಗ್ ಕಲಿಸ್ತೀರಿ ಅಂತ ಕೇಳ್ತಾ ಇದೀನಿ. ಜೊತೆ ಕಟ್ಕೋತೀವಿ ನಾವು ಹಾಕೊಂಡು, ಒಬ್ರು ಹಿಡ್ಕೋತಾರ ಪಾಠ ಗಂಟ ಉಳ್ತಾರೆ. ಅಷ್ಟೇನಾ ಜೊತೆ ಹಾಕದಂಗೆ ಯಜಮಾನ್ರ? ಅಲ್ಲಿ ಅಲ್ಲೊಂದ್ ಕರ ಇಲ್ಲೊಂದ್ ಕರ ಇರ್ತದಲ್ಲ, ಅದು ಇದು ಒದ್ದೆ ಅದಾವ್ ನೋಡಿ ಹಿಡ್ಕೊಬಂದು ಜೊತೆ ಹಾಕೋದು. ಹೌದಾ? ಅಂದ್ರೆ ಅದಕ್ಕೆ ಊರೂರು ಸುತ್ತಬೇಕು. ಊರೂರು ಸುತ್ತಬೇಕು, ಫೋನ್ ಸಿಗಕ್ಕಿಲ್ಲ ಅಲ್ವಾ? ಯಾವ್ಯಾವ ಊರ್ಗ ಹೋಯ್ತೀರ ಆತರ ಜೊತೆ? ಅಲ್ಲಿ ಮೇಲೆ ಹೋಯ್ತೀವಿ ಜೊತೆ ಹಾಕಕ್ಕೆ. ಯಾರು ಹೇಳಿರ್ತಾರೆ ಇಂತ ತಗೊಂಡವ್ರ ಇದ್ರ ಜೊತೆಗೆ ಆಯ್ತದೆ ಅಂತಾರೆ, ಅಲ್ಗ ಹೋಯ್ತೀವಿ. ಈ ಎತ್ತುಗಳಿಗೆ ಕ್ಯಾರೆ ಅವನ್ನೆಲ್ಲ ತಿನ್ನಿಸ್ತಾರೆ ಅಂತಾರೆ. ಅದು ಹೌದಾ? ನೀವು ತಿನ್ನಿಸ್ತೀರಾ? ಹೆಂಗೆ ತಿನ್ಸೋರು ತಿನ್ನಿಸ್ತಾರೆ, ನಾವು ತಿನ್ಸಿಗಿಲ್ಲ. ಹೌದಾ? ಯಾಕೆ ತಿನ್ನಿಸ್ತಾರೆ ತಿನ್ಸೋರು? ಕಡ್ದಾಗ್ಲಿ ಅಂತ. ಕ್ಯಾರೆ ಯಾವ್ದು ತಿನ್ಸೋದು? ಕಡ್ದಾಗ್ಲಿ ಅಂತ. ಏನಂಗಂದ್ರೆ ಕಡ್ದಾಗ್ಲಿ ಅಂದ್ರೆ ಕೆಲ್ಸಕ್ ಜ್ವರ ಬರ್ತಾವೆ ಅಲ್ಲ ಅಂತ. ಹೌದಾ? ಸತ್ತಾಗಿರೋಕೆ ತಿನ್ನಿಸ್ತಾರೆ, ರೋಗಿರೋಕು ತಿನ್ನಿಸ್ತಾರೆ, ಕಾಯಿಲೆ ಇರ್ತಾವಲ್ಲ ಅವಕ್ಕು ತಿನ್ನಿಸ್ತಾರೆ. ನೀವು ಮಾಡಲ್ಲ ಅದನ್ನ? ನಾವು ಮಾಡಿಕೊಳ್ಳ. ನೀವು ಏನೇನ್ ತಿನ್ನಿಸ್ತೀರಿ? ನಾವು ಅದೇ ಹುಳಿ ನುಚ್ಚು, ಕಳೆಕಾಯಿ ಮಿಂಡಿ, ರವೆ ಮೂಸ ರಾತ್ರಿ ಹೊತ್ತು ಕೊಡ್ತೀವಿ, ವಾತಾವರ ಗಂಜಿ ಕಾಯಿಸಿ ಕೊಡ್ತೀವಿ ಅಕ್ಕಿದ. ಅಷ್ಟು ಬಿಟ್ರೆ ಏನು ಇಲ್ಲ. ನಾವು ಮೂರ್ ಜನಕ್ಕೆ ಒಂದಪ್ಪ ಒಂದ್ಸರಿ ಬೆಣ್ಣೆ ಕೊಡ್ತೀವಿ. ಆ ಬೆಣ್ಣೆ ದುಡ್ಡು ಎರಿಕ ಹೋಯ್ತಲ್ ನೋಡಿ, 20 ರೂಪಾಯಿಂದ 30 ಆಯ್ತು, 30 40 ಆಯ್ತು, 60 ಆಯ್ತು. ಆ ಕಣ್ಣಿಗೂ 60 ಮಾಡಿ, ನೀವು ಒಂದ್ಸರಿ ಬೆಣ್ಣೆ 60 ಮಾಡೋರಲ್ಲ, ನಾನು 60 ತಗೋತೀನಿ. ಹೌದಾ? ಕಣ್ಣೆ ಬೆಣ್ಣೆನ ಚೆನ್ನಾಗಿ ತಿನ್ನಿಸ್ಬೇಕಾ? ಬೆಣ್ಣೆ ತಿನ್ನಿಸ್ತಾರೆ, ಈಗ ಗಟ್ಟಿ ಹಾಕಿಲ್ಲ ಸರ್. ಸರಿ ಸರಿ. ಈಗ ಅದು ಪ್ರಾಯಕ್ ಬಂದಿದೆ ಅನ್ನೋದು ಹೆಂಗ್ ಗೊತ್ತಾಗತ್ತೆ ನಿಮ್ಗೆ? ಒಂದೂವರೆ ವರ್ಷ ಆದ್ಮೇಲೆ ಅದೇ ಪ್ರಾಯಕ್ ಬಂದದ ಏನೋ ಗೊತ್ತಾಗತ್ತೆ. ಒಂದೂವರೆ ವರ್ಷ ಆಗ್ಬೇಕಾ? ಒಂದ್ ವರ್ಷದ ಮೇಲೆ 6 ತಿಂಗಳಾದ್ರೆ ಇದು ಯೂಟ್ಯೂಬ್ ಹೊಸ ಕಟ್ತದೆ ಅನ್ನೋದು. ಹೌದಾ? ಅದ್ರ ಪ್ರಾಯಕ್ ಬಂದಿದೆ ಅಂದ ತಕ್ಷಣ ಕಟ್ಸಕ್ ಬಿಡ್ಬಿಡ್ತೀರಾ ಅಥವಾ ಸ್ವಲ್ಪ ಕಾಯ್ತೀರಾ? ಕಾಯ್ತೀವಿ. ಎಷ್ಟು ಕಾಯ್ತೀರಿ? ಒಂದೂವರೆ ವರ್ಷ ಗಂಟ ಬಿಡಿಕಿಲ್ಲ. ಹೌದಾ? ಒಂದೂವರೆ ವರ್ಷ ಆದ್ಮೇಲೆ ಬಿಡ್ತೀರ? ಮೊದಲು ಎಷ್ಟು ಹಸುಗಳನ್ನ ಸಾಮಾನ್ಯವಾಗಿ ಒಂದ್ ದಿವಸಕ್ಕೆ ಬಿಡ್ತೀರ? ಒಂದೂವರೆಗೆ ಒಂದ 3-4 ಕಟ್ಬಹುದು ಮೊದಲು. ಆಮೇಲೆ ಇನ್ನೊಂದ್ 6ನೇ ಹಸಿಗೆ ಪಾಲ್ ಬಿಡೋದೇ ಇಲ್ಲ. ಹೌದಾ? ಅದಕ್ಕೆ ಇನ್ನೊಂದ್ ಊರದಲ್ಲಿ ಅದ್ ಬಿಡ್ತೀವಿ ಅಲ್ವಾ? ಆಕ್ಸೆಪ್ಟ್ ಆಯ್ತವೆ. ಈಗ ಅದಕ್ಕೆ ಫುಲ್ ಪವರ್ ಬರುತ್ತೆ ಅಂತಂದ್ರೆ ಯಾವ ವಯಸ್ಸಿಗೆ ಬರುತ್ತೆ? ಊರಿಗೆ ಎರಡಲ್ಲ ಆದ್ಮೇಲೆ ಬರ್ತದೆ. ಎರಡಲ್ಲ ಆದ್ಮೇಲೆ ಎಷ್ಟು ವರ್ಷ ಇರುತ್ತೆ? ಅದು 3 ವರ್ಷ ಕಲ್ಲಾಯ್ತದೆ. 4ನೇ ವರ್ಷಕ್ಕೆ ಹೊಸ ಕಡಿಸ್ತೀವಿ. 5-6 ಅದು ಬಿಟ್ಬಿಡ್ತೀವಿ ಬೇರೆ ದೇಶಕ್ಕೆ. ಮಡ್ಗಕ್ಕಿಲ್ಲ. ಹೌದಾ? 4ಲ್ಲ ಆದ್ಮೇಲೆ ಮಡ್ಗದೇ ಇಲ್ಲ. ಅದ ಮಹಾರಾಷ್ಟ್ರ ಬಂದು ಹುಡ್ಕೋಯ್ತಾರೆ ಅಲ್ವಾ? ಈಗ ಬೆದೆಗ್ ಬಂದಂತ ಹಸುಗಳಿಗೆ ರೋಗ ಇದೆಯೋ ಅಥವಾ ಇಲ್ವೋ ಅನ್ನೋದು ಗೊತ್ತಾಗತ್ತ ನಿಮ್ಗೆ? ಗೊತ್ತಾಯ್ತದೆ. ಗೊತ್ತಾಯ್ತದೆ. ಇಲಾಚೆಸಿಗೆ ಗೊತ್ತಾಯ್ತದೆ. ನಾಡಸ್ಗಳು ಗೊತ್ತಾಗಿಲ್ಲ. ಗೊತ್ತಾಗಿಲ್ಲ. ಇಲಾಚೆಸ ಬರ್ಬೇಕ ನಾವು ಯೂಟ್ಯೂಬ್ ಬಂದಾಗ ಬಣ್ಣಂಗ್ ಹರಿತದೆ. ಅವ್ಕ ನಾವು ಬಿಡೋದಿಲ್ಲ. ಹೌದಾ? ಒಳಗಡೆ ಕಾಯಿಲಾದೆ ಗರ್ಭಕೋಸ್ತಲ್ಲಿ. ಹೌದಾ? ಈ ನಾಡಸ್ಗಳು ನಾಡಸ್ಗಳು ಗೊತ್ತಾಯ್ತಿಲ್ಲ. ಚೊಕ್ಟವಾಗದಲ್ ಸರ್ ನಾಡಸ. ಸರಿ. ಮತ್ತೆ ಆತರ ಕಾಯಿಲೆ ಇದೆ ಬಂದ್ಬಿಡ್ತು, ನೀವು ಬಿಟ್ಬಿಟ್ಟಿದ್ದೀರಿ, ಆಮೇಲೆ ಏನಾದ್ರು ಅದನ್ನೆಲ್ಲ ಕ್ಲೀನ್ ಮಾಡ್ತೀರಾ ಬಳ್ಳಿನೆಲ್ಲ ಅಥವಾ ಯಾವ ತರ? ಇಲ್ಲ, ತೇಸಿ ಬಿಡುವಾಗ ನೀ ಕಳ್ಸ್ಬಿಟ್ಟು ಇಳಿತದ ನೋಡಿ, ಆಗ ನೀರ ಎರಿತೀವಿ. ಹೌದಾ? ಅಷ್ಟೇನಾ ಕ್ಲೀನ್ ಅಂತ ಮಾಡೋದು? ಹೋರಿಗಳಿಗೆ ಹತ್ತು ಆಸಕ್ತಿನೇ ಕಡಿಮೆ ಆದ್ರೆ ಏನಾದ್ರೂ ಇದೆಯಾ ಆಹಾರ, ಸ್ಪೆಷಲ್ ಆಹಾರ ಏನಾದ್ರು ಕೊಡ್ತೀರಾ? ಏನು ಈ ಒಂದೂವರೆ ಕೊಟ್ಕೊಂಡಿರೋರು ಬೆಲ್ಲ ಕೊಡ್ತಾರೆ, ಕೋಳಿಮಟ್ಟೆ ಕೊಡ್ತಾರೆ, ಹಂಸಕ್ ನೆಗಿತವ. ಹೌದಾ? ಅದ್ರಲ್ಲಿ ಇದೆ ಗಟ್ಟಿ ಬರಕ್ಕಿಲ್ವಲ್ಲ, ಪಾಲ್ ಬೀಳಕ್ಕಿಲ್ಲ. ಮತ್ತೆ ಏನ್ ಕೊಡ್ಬೇಕು ಸರಿಯಾಗಿ ಕೊಡೋದಾದ್ರೆ? ಅದೇ ಬೆಣ್ಣೆ ಕೊಡ್ಬೇಕು. ಬೆಣ್ಣೆ ಒಂದೇ ಹೇಳ್ತಿದ್ರೆ ಆಗ್ಲಿಂದ ಅದು ಬಿಟ್ಟು ಇನ್ನೇನಾದ್ರು ಇನ್ನೇನ್ ಕೊಟ್ಟಿದ್ರೆ? ಈಗ ಒತ್ತರ ಗಂಜಿ ಕೊಡ್ತೀವಿ, ಸಾಯಂಕಾಲ ಕಡಲೆಕಾಯಿ ಹಿಂಡಿ ರವೆ ಬೂಸ ಕೊಡ್ತೀವಲ್ಲ, ಹುಳಿ ನುಚ್ಚ 3 ಟೈಮ್ ಕೊಡ್ತೀವಿ ಸರ್. ಕೋಳಿ ಮಟ್ಟೆ ಕೊಡಬಾರ್ದಾ? ಕೋಳಿ ಮಟ್ಟೆ ಜಲ್ಮದಲ್ಲೇ ಕೊಟ್ಟಿಲ್ಲ. ಹೌದಾ? ಕೊಟ್ಟರೆ ಸಮಸ್ಯೆ ಆಗತ್ತೆ. ಎಷ್ಟು ವರ್ಷದವರೆಗೂ ಉಪಯೋಗಿಸ್ತೀರಿ ಒಂದು ಹೋರಿನ? ಒಂದೂವರೆ ವರ್ಷ, ಎರಡು ವರ್ಷ ಗಂಟ. ಹೌದಾ? ಹನ್ನೊಂದು ಮಾಡ್ಬೇಕಲ್ಲ. ಈಗ ನಿಮ್ಮ ಹತ್ರ ಏನೋ ಮೂರು ಹೋರಿ ಇದೆ ಬಿಡಿ. ಈಗ ನೀವು ಒಂದ್ ಹಸ ಹೊಡ್ಕೊಂಬಂದಿರ್ತಾರೆ, ಅದಕ್ಕೆ ಹೋರಿ ಹತ್ಸಿರ್ತೀರಿ, ಅದ್ರದ್ ಕರುನೆ ಬರುತ್ತೆ ಅಂತ ಇಟ್ಕೊಳ್ಳಿ ಆ ಹೋರಿ ಹತ್ರ. ಅಂದ್ರೆ ಅದ್ರ ಮಗ ಇದ್ದಂಗೆ, ಮಗ ಮಗಳಿದ್ದಂಗೆ. ಅದಕ್ಕೆ ಮತ್ತೆ ಆ ತಂದೆನೆ ಬಿಡ್ತೀರಾ? ತಂದೆನೆ ಬಿಡ್ತೀವಿ. ಹೌದಾ? ನಮ್ಮ ಹಸುಗಳಿಗೆ ಬೇರೆ ತಗೊಡ್ಕೋದಾರ ಅಂತ ಅನ್ಕೋದವ. ನಮ್ಮವ್ರಿಗಳನ್ನೇ ಬಿಡ್ತೀವಿ, ಅವನ್ಗೆ ಮಗನ್ನೇ ಕಳ್ಸಿವಿ ಇಲ್ಲ ಅಂತೇನೆ. ತಪ್ಪಲ್ವಾ ಅದು? ಎಷ್ಟೋ ಜನ ತಪ್ಪು ಅಂತ ಅಂದ್ರೆ ಈ ಕಣ್ಗೆ ಈ ಕಣ್ಗೆ ಮರ್ ಮಾಡೋದೆ ಬಸವಣ್ಣಗ್ ಮರ್ ಮಾಡಿ. ಈಗ ಹೋರಿ ಸಾಕಾಣಿಕೆ ಮಾಡ್ಕೊಂಡೆ ಜೀವನ ಮಾಡಬಹುದು ಅಂತೀರ ಯಜಮಾನ್ರೆ? ಒಂದ್ ಮೂರ್ನಾಲ್ಕು ಹೋರಿ ಕಟ್ಕೊಂಡು, ಮೂರ್ನಾಲ್ಕ ದನ ಕಟ್ಕೊಂಡು, ಬೀಜ ದೋರಿ ಕಟ್ಕೊಂಡು ಬದುಕಾದ್ರೆ ಅವನು ಒಂದ್ ತಡಿಬಹುದು, ಎರಡ್ ತಡ್ಕೋಬಹುದು. ನಾವು ಬಂಡ್ರಿದ್ವಿ ಮಡಿಕೊಂಡಿರೋದು ಅಷ್ಟೇ, ಕೆಲಸ ಜಾಸ್ತಿ ಅಲ್ಲ. ಟೈಮ್ ಆಯ್ತದೆ ಅನ್ಬಿಟ್ಟು ಮೂರು ನಾಲ್ಕು ಮಾಡಿಕೋತೀವಿ. ಅಷ್ಟ್ಬಿಟ್ರೆ ಯಾರು ಎರಡು ಮೂರು ಮಾಡಿ ಮೇಲ್ ಮಾಡ್ಕಾಕ್ ಹಾಕಿಲ್ಲ. ಎಂತ ತುಂಬಾ ಅನುಕೂಲ ಅಲ್ಲ, ಒಂದ್ ಮಾಡಿಕೋಬಹುದು. ಆದಾಯ ಬರ್ತದ? ಏನ್ ಆದಾಯ ಬಂದದ್ದು? ಖರ್ಚು 100 ರೂಪಾಯಿ ಅಂತಂದ್ರಲ್ಲ, ಅದೆಲ್ಲ 50 ರೂಪಾಯಿ ಅದೇ ತೆಗೀರಿ, ಇನ್ನೂ 50 ರೂಪಾಯಿ ಉಳ್ಕೋತದೆ. ಸಾಕು ಕೂಲಿ ಮಾಡಕ್ಕಿಲ್ವಾ? ಸಹ ಅಂದ್ರೆ ಅದಕ್ಕಾಯ್ತು. ಓ, 50 ರೂಪಾಯಿ ಅದಕ್ಕಾಗೋಯ್ತು. ಇನ್ ನಿಮ್ಗೇನು ಉಳ್ಕೊಳಕಿಲ್ಲ ಕಾಸು? ಏನು ಉಳ್ದದು? ಏನೋ ಕಟ್ಕೋಬೇಕಾದ ಕಟ್ಕೋತೀವಿ ಅಷ್ಟೇ. ಹೌದಾ? ಹೆಸರು ಐತದಲ್ಲ ಅಂತ ಓರಿ ಕರಿಗೌಡ ಅನ್ನೋ ಬದಲು ಬರೀ ಕರಿಗೌಡ ಅಂತಾರೆ ಅಂತ. ಈಗ ನೀವು ನಿಮ್ಮ ಓರಿಗಳಿಗೆ ಹುಟ್ಟಿರೋ ಕರುಗಳದ್ದು ಮಾಹಿತಿ ಇಟ್ಕೋತೀರಾ? ಯಾವ ಹೊಸಗೆ ಯಾವ ಹೊರಿ ಬಿತ್ತು, ಹೆಂಗೆ ಏನು ಎತ್ತ ಅಂತೇಳಿ? ಅದ್ರಲ್ಲಿ ಈಗ ಒಳಗೆ ಮೂರು ಕರಾವಲ್ಲ, ಅದ್ರಲ್ಲಿ ಒಂದೇ ಬೀಜಕ್ ಬರೋದು, ಇನ್ನೆರಡು ಬರಿಕಿಲ್ಲ. ಅದೇ, ಅದ್ ಹೆಂಗೆ ನಿರ್ಧಾರ ಮಾಡ್ತೀರಾ ಬೀಜಕ್ ಬರ್ತದೆ ಇದು ಅಂತ? ಹೆಂಗೆ ನಿರ್ಧಾರ ಮಾಡ್ತೀರಾ? ನಿಟ್ಟಾಗಿ ಇರಬೇಕು, ಸೋಕೆ ಮುಂದಾರದಲ್ಲಿ ಬರೇ ಇರಬೇಕು, ಬಿಳಿ ನಾಮ ಕಣ್ಣು ಬೆಲೆ ಕ್ಯಾಪಲ್ಲಿ ಬೆಳಗ್ಗೆ ಇರಬೇಕು, ಮಧ್ಯ ಕಪ್ಪು ಇರಬೇಕು. ಇದುವರೆಗೂ ಬರ್ತದೆ, ಬೀಜಕ್ ಬರ್ತದೆ ಅಂತ ಮಾಡಿಕೊತೀವಿ. ಹೌದಾ? ನಿಮ್ಮ ಆತರ ನಿರ್ಧಾರ ಮಾಡ್ತಿರಲ್ಲ ನೀವು, ಅದ್ ಯಾವತ್ತು ತಪ್ಪಾಗಿಲ್ವಾ? ಯಾವತ್ತು ತಪ್ಪಾಯ್ತಿಲ್ಲ, ತಪ್ಪಾಗಕ್ಕೆ ಇಲ್ಲ. ಹೌದಾ? ಈಗ ನೋಡಿ, ನೀವೇ ಹೋರಿನ ಸಾಕ್ತಾ ಇದ್ದೀರಿ, ಹಸುಗಳನ್ನು ಕೂಡ ಕಟ್ಕೊಂಡಿದ್ದೀರಿ, ಕರಾನು ಕೂಡ ನಿಮ್ಮ ಮನೆಯಲ್ಲೇ ಉತ್ಪಾದನೆ ಮಾಡ್ತಾ ಇದ್ದೀರಿ ಅಲ್ವಾ? ಈಗ ಆದ್ರೆ ಈ ಕರುಗಳ ಮಾರಾಟದಿಂದ ನಿಮಗೆ ದುಡ್ಡು ಬರ್ತಾ ಇಲ್ವಾ? ಅದೇ, ಮನೇಲಿ ಹುಟ್ಟವರಲ್ಲಿ ದುಡ್ಡು ಬರ್ತದೆ, ಒಂದು 10-15 ಸಾವಿರ 20 ಸಾವಿರ ಕಂಡು ಸಿಗ್ತದೆ. ಹೌದಾ? ಬಹಳ ಒಳ್ಳೆ ಕರ ಆಗುತ್ತೆ ಅನ್ನೋ ತಳಿ ಯಾವ್ದು? ಅಮೃತ ಮಾಲ್ ಹಳ್ಳಿಕಾರ? ಹಳ್ಳಿಕಾರ ಚಂದ. ಹಳ್ಳಿಕಾರ ಚಂದ್ವಾ? ಈಗ ನೀವು ಬೀಜ ದೋರಿ ಕಟ್ಟಿರೋದು ಹಳ್ಳಿಕಾರೆ? ಹೌದಾ? ಮತ್ತೆ ಈಗ ನೀವು ಜಾತ್ರೆಗಳಿಗೆ ಹೋಗೋದು, ಅಲ್ಲಿಂದ ಕರುಗಳನ್ನ ಖರೀದಿ ಮಾಡ್ಕೊಂಬರೋದು, ನಿಮ್ ಮನೆಯಲ್ಲಿ ಕಟ್ಕೊಳ್ಳೋದು ಎಲ್ಲ ಮಾಡ್ತೀರಾ? ಮಾಡ್ತೀವಿ. ನೀವು ಬೇರೆ ಜಾತ್ರೆಗಳಿಗೆ ಹೊಡ್ಕೊಂಡು ಹೋಗ್ತೀರಾ? ಹೊಡ್ಕೊಂಡು ಹೋಗ್ತೀವಿ, ಮಾರಾಟ ಮಾಡ್ತೀವಿ, ಅಲ್ಲಿ ತತ್ತೀವಿ, ಕೊಡ್ತೀವಿ, ಎಲ್ಲ ಕೆಲಸ ಮಾಡ್ತೀವಿ. ಈ ಜೋಡಿ ಹಾಕಿರೋ ದುಡಿಯೋ ಎತ್ತುಗಳು, ಒಂದು ಒಂದೂವರೆ ಲಕ್ಷ 2 ಲಕ್ಷಕ್ಕೆಲ್ಲ ಮಾರಾಟ ಆಯ್ತಾವಲ್ಲ, ಅಂತವನ್ನೆಲ್ಲ ಕಟ್ಟಿದಿರ ನೀವು? ಅಲ್ಲ, ಅಂತವ್ ಕಟ್ಟಿಲ್ಲ ಸರ್. ಏಕೆ? ಬಿದ್ದವರುಗಳು ಯಾವಲ್ಲ ಅದೇ ಕಟ್ಟಾಕೊಳ್ಳು ಸರ್. ಅವೆಲ್ಲ ತಡಕ್ ಹಾಕಿಲ್ಲ ಬಿಡಕ್ಕೆ. ಹೌದಾ? ಈಗ ಬೀಜ ದೋರಿಗಳನ್ನು ಜೊತೆ ಮಾಡಿ ಉಳುಮೆ ಮಾಡಬಹುದಾ? ಮಾಡಬಹುದು. ಮಾಡಬಹುದು? ನೀವು ಮಾಡಿದಿರಾ? ನಾವು ಮಾಡಿ. ನಿಮ್ಮ ಜಮೀನೆಲ್ಲ ಉತ್ತಿದಿರಾ? ಅದರಲ್ಲಿ ಉತ್ತಿವಿ, ಎಷ್ಟೋ ವರ್ಷ ಉತ್ತಿವಿ. ದನ ಇಲ್ದೆ ಆದಾಗ, ಎಡಬಟ್ಟಾದಾಗ ಬಿದ್ದವ್ರಗಳನ್ನ ಕಟ್ಕೊಂಡು ಉತ್ತೀನಿ, ಬೇಕಾದ್ರೆ ನಮ್ಮೂರಲ್ಲಿ ವಿಚಾರಿಸ್ಕೊಳಿ ಬಂದಾಗ. ಅಲ್ಲ, ನೀವ್ ಹೇಳಿದ್ರೆ ಸಾಕು ಬಿಡಿ. ಕರುಗಳನ್ನ ಒಳ್ಳೆ ಹೋರಿಯಾಗಿ ಬೆಳೆಸ್ತೀರಾ, ಒಳ್ಳೆ ತಾಕತ್ತಾಗಿರೋ ಬೀಜ ದೋರಿನೂ ನಿಮ್ ಮನೆಯಲ್ಲೇ ಬೆಳೆಸ್ಕೋತೀರಾ ಅಲ್ವಾ? ಮತ್ತೆ ಬೇರೆ ಹಸುಗಳು ಬಂದ್ರೆ ಅವಕ್ಕೂ ಕೂಡ ಈ ಹೋರಿನ ಬಿಡ್ತೀರಾ ಅಲ್ವಾ? ಹೇಗನ್ಸುತ್ತೆ ನಿಮ್ಗೆ ಈ ವೃತ್ತಿ, ಈ ಕಸಬು, ಈ ಬದುಕು ಎಲ್ಲ ಚೆನ್ನಾಗಿದ್ಯಾ? ಖುಷಿ ಕೊಟ್ಟಿದ್ಯಾ? ಖುಷಿಯಾಗಿ ಕೊಡ್ತಾರೆ. ಅಲ್ಲ, ನಿಮಗೆ ಖುಷಿ ಇದೆಯಾ ಅಂತ ನೀವು ಮಾಡ್ತೀರಾ? ಮಾಡ್ತಾರ, ನಮ್ ಖುಷಿ ಆಗದೆ. ಹೌದಾ? ಪರವಾಗಿಲ್ಲ, ಸುಖವಾಗಿದ್ದೀರಿ ಕರಿಗೌಡ್ರೆ. ಈಗ ನಿಮ್ಮನ್ನ ನೋಡ್ಬೇಕು, ನಿಮ್ ಊರಿಗೆ ಬರಬೇಕು ಅಂತಂದ್ರೆ ಹೆಂಗ್ ಬರಬೇಕು ನಿಮ್ಮೂರ್ಗೆ? ಈಗ ಕನ್ನಂಬಡಿ ಕಾಟನಲ್ಲಿ ಕಾಡದೆ ಚಳಗಡೆ ಸೇತ್ಮಂದಲ್ಲ, ಅದನ್ನ ಕಾಡದೆ ತ್ರೂ ಇದ್ ಬರ್ತದೆ ಗಂಜಿಗಾರಿಗೆ. ಗಂಜಿಗಾರಿಂದ ಸ್ವಾಮಿನಳ್ಳಿ ಬರ್ತದೆ, ಸ್ವಾಮಿನಳ್ಳಿಯಿಂದ ನಮ್ಮೂರ್ಗೆ ಮಾವಿನ ಕೆರೆ ಗುಡ್ಲು ಅಂದ್ರೆ ಅವರೇ ಹೇಳ್ತಾರೆ. ಈ ಕಡೆ ಬಂದ್ರು ಆಯ್ತದೆ. ಯಾವ ಕಡೆಯಿಂದ? ಕೆಆರ್ ನಗರ ಕಡೆ ಹೆಂಗ್ ಬರೋದ್ ನಿಮ್ಮೂರ್ಗೆ? ಬೇರೆ ಬಂದ್ಬಿಟ್ಟು ಬೇರೆ ಜಿಲ್ಲಾರು ಬರ್ಬೋದು, ಅರಮಳಿ ಕೊಪ್ಪನೆಲ್ಲಾರು ಬರ್ಬೋದು. ನಿಮ್ಮೂರಿಗೆ ಬಂದ್ಬಿಟ್ಟು ಓರಿ ಕರಿಗೌಡ ಅಂದ್ರೆ ಯಾರು ತೋರ್ಕೊಡ್ತಾರೆ? ಆ ಕಡೆ ಹಳ್ಳಿಲೇ ಹೇಳ್ತಾರೆ. ಹೌದಾ? ಹನ್ನೆರಡು ಊರಲ್ಲಿ ಮಾವನಕೆರೆ ಓರಿ ಕರಿ ಅಣ್ಣ ಅಂದ್ರೆ ಯಾರ್ ಬೇಕಾದ್ರೂ ಹೇಳ್ತಾರೆ. ತಂಪೆ ಕೊಡ್ಸಾರ. ಓಹೋ, ಬಹಳ ಫೇಮಸ್ ಆಗಿದ್ದೀರಿ. ಬಹಳ ಸಂತೋಷ ಗೌಡ್ರೆ, ನಿಮ್ಮಂತವ್ರು ನಿಜವಾಗ್ಲೂ ಇರಬೇಕು ಹಳ್ಳಿಗಳಲ್ಲಿ. ಯಾಕೆಂದ್ರೆ ನಾಟಿ ತಳಿಗಳ ಸಂತತಿ ಇಲ್ಲ ಅಂದ್ರೆ ಉಳಿಯಕ್ಕೆ ಇಲ್ಲ. ಓರಿಗಳನ್ನ ಕಟ್ಕೊಂಡಿದ್ದೀರಿ, ಕರುಗಳನ್ನ ಮಾಡ್ತಾ ಇದ್ದೀರಿ. ಬಹಳ ಸಂತೋಷ ಗೌಡ್ರೆ, ಇದುವರೆಗೂ ಈ ಓರಿ ಕರುಗಳ ಉತ್ಪಾದನೆಗೆ ಸಂಬಂಧಪಟ್ಟಂತೆ ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ, ಅನುಕೂಲ ಆಯ್ತು. ನಮಸ್ಕಾರ. ಎತ್ತುಗಳಿಂದ ಬೇಸಾಯ, ನೆಲದ ಸಂಸ್ಕೃತಿಯ ತಳಪಾಯ, ಎತ್ತುಗಳಾಗಿವೆ ರೈತನ ಬಾಳಿಗೆ ಅಭಯ, ಎತ್ತುಗಳಾಗಿವೆ ರೈತನ ಬಾಳಿಗೆ ಅಭಯ, ಅನ್ನದಾತನ ಪಾಲಿಗೆ ಸೂರ್ಯೋದಯ, ಅನ್ನದಾತನ ಪಾಲಿಗೆ ಸೂರ್ಯೋದಯ, ಸೂರ್ಯೋದಯ, ಸೂರ್ಯೋದಯ. ಇದುವರೆಗೆ ಹೋರಿ ಕರುಗಳ ಉತ್ಪಾದನೆ ಈ ಕುರಿತಂತೆ ಹೊಸ ಮಾವಿನಕೆರೆ ಗ್ರಾಮದ ಹೋರಿ ಕರಿಗೌಡ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಹೋರಿ ಕರುಗಳ ಸಾಕಾಣಿಕೆ ಈ ಕುರಿತಂತೆ ಪಶುವೈದ್ಯರಾದ ಡಾಕ್ಟರ್ ವೈ ಡಿ ರಾಜಣ್ಣ ಅವರೊಂದಿಗಿನ ಮಾತುಕತೆಯನ್ನ ಪ್ರಸಾರ ಮಾಡುತ್ತೇವೆ. ಇಲ್ಲಿಗೆ ಇಂದಿನ ರೈತನ ಸಂಪತ್ತು ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ರೈತನ ಸಂಪತ್ತು ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.